ಮಹಾನ್ ಮಹತೋ ಮಹೀಯಾ ಆತ್ಮಸ್ಯ ಜಂತೋ ನಿಹಿತೋ ಗುಹಾಯಾಂ ತಮಕ್ರತುಃ ಪಶ್ಯತಿ ವೀತಶೋಕಃ ಧಾತು ಪ್ರಸಾದಾತ್ ಮಹಿಮಾನಮಾತ್ಮನಃ. ಮಹಿಮಾನಮಾತ್ಮನಃ ಅಣೋರಣೀಯಾನ್ ಮಹತೋ ಮಹೀಯಾ ಆತ್ಮಸ್ಯ ಜಂತೋರ್ನಿಹಿತೋ ಗುಹಾಯಾಂ ತಮಕ್ರತುಃ ಪಶ್ಯತಿ ವೀತಶೋಕಃ ಧಾತು ಪ್ರಸಾದಾನ್ ಮಹಿಮಾನಮಾತ್ಮನಃ. ಅನೋರಣೀಯಾನ್ ಆತ್ಮ, ಮಹತೋ ಮಹೀಯಾನ್ ಆತ್ಮ, ಅಸ್ಯ ಜಂತೋ ಗುಹಾಯಾಂ ನಿಹಿತಃ. ಅಸ್ಯ ಜಂತು, ಈ ಜೀವ, ಯಾವ ಜೀವ ಉಪಾದ ಸಹಿತವಾಗಿ ಲಭ್ಯವಿದ್ದಂತಹ ಈ ಜೀವಾತ್ಮನ ಗುಹಾಯಾ, ಹೃದಯ ಗುಹೆಯಲ್ಲಿ ಅಂದರೆ ಅಂತಃಕರಣದಲ್ಲಿ ನಿಹಿತ, ಅಲ್ಲಿ ಇದು ಇಡಲ್ಪಟ್ಟಿರುತ್ತದೆ. ಯಾವುದು ಈ ಆತ್ಮ? ಎಂಥ ಆತ್ಮ? ಅನೋರಣೀಯಾನ್ ಆತ್ಮ, ಮಹತೋ ಮಹೀಯಾನ್ ಆತ್ಮ, ಸೂಕ್ಷ್ಮಕ್ಕಿಂತ ಅತಿ ಸೂಕ್ಷ್ಮವಾದ ಈ ಆತ್ಮ, ಮಹತ್ತಿಗಿಂತ ಅತಿ ಮಹತ್ತರವಾದಂಥ ಈ ಆತ್ಮ. ಅಸ್ಯ ಜಂತೋ, ಈ ಜೀವಾತ್ಮನ ಗುಹಾಯಾಂ ನಿಹಿತ, ಗುಹೆಯಲ್ಲಿ ಇಡಲ್ಪಟ್ಟಿದೆ. ಇಂಥ ಈ ಆತ್ಮನನ್ನು ಯಾರು ಕಾಣ್ತಾರೆ, ಯಾರು ಗುರುತಿಸ್ತಾರೆ, ಯಾರಿಗೆ ಜ್ಞಾನವಾಗ್ತದೆ? ತಂ ಅಕ್ರತುಃ ಪಶ್ಯತಿ. ತಂ ಅಕ್ರತುಃ ಪಶ್ಯತಿ, ಯಾವನು ಕರ್ಮಾದಿಗಳಿಂದ ಬದ್ಧನಿಲ್ಲವೋ, ಅವುಗಳಲ್ಲಿಯ ತನ್ನ ಭಾವವನ್ನು ನಿವೃತ್ತ ಮಾಡಿಕೊಂಡಿದ್ದಾನೋ, ಅಕ್ರತುಃ, ಎಲ್ಲ ಬಯಕೆಗಳು, ಎಲ್ಲ ಕಾಮಗಳು, ಎಲ್ಲ ಕರ್ಮಗಳಿಂದ ನಿವೃತ್ತನಾಗಿದ್ದಾನೋ ಅಕ್ರತುಃ, ಅವನು ವೀತಶೋಕಃ, ಅವನು ವಿಗತ ಶೋಕಃ, ಶೋಕಾದಿಗಳಿಂದ ದೂರ ಇರುತ್ತಾನೆ, ದಾಟಿರುತ್ತಾನೆ. ಅಂಥವನಿಗೆ ಈ ಆತ್ಮನನ್ನು ಸ್ಪಷ್ಟವಾಗಿ ಗುರುತಿಸಲಿಕ್ಕೆ ಸಾಧ್ಯ. ಅಷ್ಟೇನಾ? ಇಲ್ಲಪ್ಪ. ಧಾತು ಪ್ರಸಾದಾತು, ಒಂದು ಸದ್ಗುರುವಿನ ಪ್ರಸಾದ, ಅವನಿಗೆ ಸದ್ಗುರುವಿನ ಪ್ರಸಾದ ಆಗಬೇಕು. ಧಾತು ಅಲ್ಟಿಮೇಟ್ಲಿ ಅದು ಈಶ್ವರ ಅನುಗ್ರಹದಿಂದಲೇ ಪ್ರಾಪ್ತವಾಗ್ತದೆ. ಏನಂತ ಪ್ರಾಪ್ತವಾಗ್ತದೆ? ಆತ್ಮನಃ ಮಹಿಮಾನಂ. ಈ ಆತ್ಮನ ಸ್ಪಷ್ಟತೆಯಲ್ಲಿ, ಆತ್ಮನು ನಾನೇ ಇದ್ದೇನೆ, ಇರುವುದೆಲ್ಲವೂ ಆತ್ಮವೇ ಅನ್ನುವ ಸ್ಪಷ್ಟತೆಯನ್ನು ಧಾತು ಪ್ರಸಾದದಿಂದ, ಶ್ರೋತ್ರಿಯ ಬ್ರಹ್ಮನಿಷ್ಠ ಆಚಾರ್ಯನ ಪ್ರಸಾದದಿಂದ ಕಂಡುಕೊಳ್ಳುತ್ತಾನೆ ಮತ್ತು ತಾನೂ ಕೂಡ ವಿಗತ ಶೋಕ, ತಾನು ಕೂಡ ಶೋಕದಿಂದ ಮುಕ್ತನಾಗುತ್ತಾನೆ. ಶೋಕಾದಿಗಳಿಂದ ಮುಕ್ತನಾದ, ಶೋಕಾದಿಗಳಿಂದ ಮುಕ್ತನಾದ ಆತ್ಮನನ್ನು ಸ್ಪಷ್ಟವಾಗಿ ಗುರುತಿಸ್ತಾನೆ, ತಾನೂ ಶೋಕಾದಿಗಳಿಂದ ಮುಕ್ತನಾಗ್ತಾನೆ. ಆತ್ಮ ಏನೋ ರಾಗದ್ವೇಷಾದಿಗಳಿಂದ ರಹಿತವಾಗಿದೆ, ಆ ಆತ್ಮನೇ ನಾನು, ಆದ್ದರಿಂದ ನಾನು ಕೂಡ ರಾಗದ್ವೇಷಾದಿಗಳಿಂದ ರಹಿತನಾಗಿದ್ದೇನೆ. ಭಾಷ್ಯ 75. ಅಣೋಹೋ ಸೂಕ್ಷ್ಮಾತ್ ಅಣೀಯಾನ್ ಶ್ಯಾಮಾಕಾದಿಹಿ ಅಣುತರಃ ಮಹತೋ ಮಹತ್ ಪರಿಮಾಣಾತ್ ಮಹೀಯಾನ್ ಮಹತ್ತರಃ ಪೃಥಿವ್ಯಾದೇಹಿ ಅಣು ಮಹತ್ ವಾ ಯದಸ್ತಿ ಲೋಕೇ ವಸ್ತು ತತ್ ತೇನೈವ ಆತ್ಮನ ನಿತ್ಯೇನ ಆತ್ಮವತ್ ಸಂಭವತಿ. ಶ್ಯಾಮಕಾದೇ ಅಣುತರಃ, ಶ್ಯಾಮಕ ಅಂದರೆ ಸಾಸಿವೆ, ಸಾಸಿವೆ ಅಲ್ಲ, ಗಸಗಸೆ. ಗಸಗಸೆ ಕಣ ಇರ್ತದಲ್ಲೋ, ಅದಕ್ಕಿಂತ ತರಹ, ತರತಮ ಪ್ರತ್ಯಯವನ್ನು ನೋಡಿ, ಅದಕ್ಕಿಂತ ತರಹ, ಅದಕ್ಕಿಂತ ಸೂಕ್ಷ್ಮ. ಗಸಗಸೆಯ ಕಣದಕ್ಕಿಂತ ಸೂಕ್ಷ್ಮ ಶ್ಯಾಮಕಾದೇಹಿ ಅಣುತರಹ ಅಂದ್ರೆ ಅಷ್ಟು ಸೂಕ್ಷ್ಮ. ಅಣೋಹೋ ಸೂಕ್ಷ್ಮಾತ್ ಅಣೀಯ, ಸೂಕ್ಷ್ಮಕ್ಕಿಂತ ಅತಿ ಸೂಕ್ಷ್ಮ. ಎಷ್ಟು ಸೂಕ್ಷ್ಮ ರೀ, ನಿನಗೆ ಗಸಗಸೆ ಬೀಜ ಗೊತ್ತದಲ್ಲೋ, ಅದಕ್ಕಿಂತ ಸೂಕ್ಷ್ಮ. ನಿನಗೇನೇ ಸೂಕ್ಷ್ಮ ಗೊತ್ತದೆ ಅದಕ್ಕಿಂತ ಸೂಕ್ಷ್ಮ. ನಿನಗದು ಗೊತ್ತಿದೆ, ನಿನಗದು ಇಂದ್ರಿಯಗಳು ಲಭ್ಯ ಇದೆ, ಅದನ್ನು ಸೂಕ್ಷ್ಮ ಅಂತ ಹೇಳಲಿಕ್ಕಾಗೋದಿಲ್ಲ. ಅದನ್ನು ನಾವು ಸ್ಥೂಲ ಅಂತಲೇ ಹೇಳಬೇಕಾಗ್ತದೆ, ಏಕೆಂದರೆ ಪ್ರತ್ಯಕ್ಷ ಇಂದ್ರಿಯಗಳಿಗೆ ಲಭ್ಯವಿದ್ದರಿಂದಾಗಿ ಅದು ಸ್ಥೂಲವೆಂದೇ ಪರಿಗಣಿಸಲ್ಪಡುತ್ತದೆ. ಇರುವಿ ನೋಡಿದ್ರು ಅಷ್ಟೇ, ನೀನು ಹುಲಿ ನೋಡಿದ್ರು ಅಷ್ಟೇ, ಎರಡನ್ನೂ ಪ್ರತ್ಯಕ್ಷ ಅನುಭವಗಳು ಅಂತ ಹೇಗೆ ಪರಿಗಣಿಸಲ್ಪಡುತ್ತವೆಯೋ ಹಾಗೆಯೇ. ಅಣೋರಣೀಯ ಮಹತಃ, ಹೌದಾ ಅಷ್ಟು ಚಿಕ್ಕದಾದು ಅಲ್ಲ, ಹಾಗಲ್ಲ, ನಿನಗೆ ಅತಿ ದೊಡ್ಡದು ಯಾವುದು ಗೊತ್ತಿದೆ? ಮಹತ್ ಪರಿಮಾಣಾತ್ ಮಹೀಯಾನ್ ಮಹತ್ತರಹ, ಯಾವುದು ಗೊತ್ತಿದೆ ಪ ನಿನಗೆ? ಪೃಥ್ವಿ ಆದೇಹಿ, ನನಗೆ ಗೊತ್ತಿರೋದೇನು, ಪೃಥ್ವಿ ಇತ್ಯಾದಿಗಳು ಭಾರಿ ಮಹತ್ತರವಾಗಿವೆ. ಹಾ, ಅದಕ್ಕಿಂತ ಮಹತ್ತರ, ಅದಕ್ಕಿಂತ ದೊಡ್ಡದು. ಪೃಥ್ವಿ ದೊಡ್ಡದು, ಓ ಅದಕ್ಕಿಂತ ದೊಡ್ಡದು. ಆಕಾಶ ದೊಡ್ಡದು, ಓ ಅದಕ್ಕಿಂತ ಆಕಾಶಕ್ಕಿಂತ ದೊಡ್ಡದು. ನಿನಗೆ ದೊಡ್ಡದು ಯಾವುದು ಗೊತ್ತಿದೆ ಹೇಳು? ಅದಕ್ಕಿಂತ ದೊಡ್ಡದು ಆತ್ಮ ಮಹತ್ತರ ಪೃಥಿವ್ಯಾದೇಹಿ ಅಣುಮಹತ್. ಯದಸ್ತಿ ಲೋಕೇ ವಸ್ತು, ಲೋಕದಲ್ಲಿ ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮವಾದ್ದು ಯಾವುದು ನಿನಗೂ ಗೊತ್ತಿದೆಯೋ, ಲೋಕದಲ್ಲಿ ದೊಡ್ಡದಕ್ಕಿಂತ ಅತಿ ದೊಡ್ಡದು ಅಂತ ಯಾವುದನ್ನು ಗೊತ್ತಿದೆಯೋ, ಅದೆಲ್ಲದಕ್ಕಿಂತಲೂ ಕೂಡ ಇದು ಸೂಕ್ಷ್ಮವಾಗಿದೆ ಮತ್ತು ದೊಡ್ಡದಕ್ಕಿಂತ ದೊಡ್ಡದಾಗಿದೆ. ತೇನೈವ ಆತ್ಮನ ನಿತ್ಯೇನ ಆತ್ಮವತ್ ಸಂಭವತಿ, ಆ ಆತ್ಮನೇ ನಿನ್ನ ಸ್ವರೂಪವಾಗಿ ನಿತ್ಯವೂ ಲಭ್ಯ ಇದೆ. ನಿನ್ನ ಸ್ವರೂಪವಾಗಿ ನಿತ್ಯವೂ ಲಭ್ಯ ಇದೆ, ನಿನಗೆ ಪ್ರಾಪ್ತವಾಗಿ ಅಲ್ಲ. ಮ್ಯಾಕ್ಸಿಮಮ್ ಗುರುಗಳು ಏನು ಕೊಡಬಹುದು? ಧಾತು ಪ್ರಸಾದ ಏನು ಕೊಡಬಹುದು? ಚಿತ್ತಶುದ್ಧಿಗೆ ಅವಕಾಶ ಮಾಡಿಕೊಡು. ಆತ್ಮ ತೆಗೆದುಕೊಳ್ಳಿಕ್ಕಾಗುವುದಿಲ್ಲ. ನಾನು ನೋಡೇನು ಕೆಲವು ಗುರುಗಳು ಫೋಟೋ ಹೊಡಿಸು, ಅದು ಎಲ್ಲರಿಗೂ ತರಬೋದು. ಆಮೇಲೆ ಅವನು ತಲೆ ಮಾಡ್ತಾನೆ, ತಲೆ ಕೊಟ್ರೆ ಇಲ್ಲ, ಡಿಫ್ರೆಂಟ್ ರೆಲಮ್ ಆಫ್ ರಿಯಾಲಿಟೀಸ್, ಬೇರೆ ಬೇರೆ ಸ್ಥಳಗಳಲ್ಲಿಯ ಸತ್ಯತೆಗಳು. ಸತ್ಯ ಮೂರು ಸ್ಥಳಗಳಲ್ಲಿ ಕೆಲಸ ಮಾಡುತ್ತದೆ. ಒಂದು ಪಾರಮಾರ್ಥಿಕ ಸತ್ಯ, ಒಂದು ವ್ಯಾವಹಾರಿಕ ಸತ್ಯ, ಒಂದು ಪ್ರಾದಿಭಾಸಿಕ ಸತ್ಯ. ಪಾರಮಾರ್ಥಿಕ ಸತ್ಯ ಆತ್ಮ, ವ್ಯಾವಹಾರಿಕ ಸತ್ಯ ಘಟ ಪಟ ಮಠ ಎಲ್ಲ ವ್ಯಾವಹಾರಿಕ ಸತ್ಯ. ಪ್ರಾದಿಭಾಸಿಕ ಸತ್ಯ ಅವತಾರ, ಅವತಾರಗಳು. ಪಾರಮಾರ್ಥಿಕ ಸತ್ಯ ಮೂರು ಕಾಲದಲ್ಲೂ ಲಭ್ಯ ಇದೆ. ವ್ಯಾವಹಾರಿಕ ಸತ್ಯವು ಮೂರು ಕಾಲದಲ್ಲಿ ಲಭ್ಯ ಇದೆ, ಅಜ್ಞಾನದ ಅಡಿಯಲ್ಲಿ. ಪ್ರಾದಿಭಾಸಿಕ ಸತ್ಯ ಕನಸಿನಲ್ಲಿ ಅವಲಂಬಿತ. ಕನಸನ್ನು ಸುಳ್ಳು ಅಂತ ಹೇಳಲಿಕ್ಕಾಗುವುದಿಲ್ಲ. ಕಾರಣವೆಂದರೆ ಕನಸುಗಾರನಿಗೆ ಕನಸಿನ ಅನುಭವ ಇರುತ್ತದೆ, ಆ ಅನುಭವವು ಕೂಡ ಸ್ಮೃತಿಯಲ್ಲಿ ಇನ್ನೂ ಲಭ್ಯ ಇರುತ್ತದೆ. ವ್ಯಾವಹಾರಿಕವನ್ನು ಅಲ್ಟಿಮೇಟ್ ಸತ್ಯ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಾಗೋದಿಲ್ಲ? ವ್ಯಾವಹಾರಿಕವಾದದ್ದನ್ನು ಪಾರಮಾರ್ಥಿಕ ಸತ್ಯ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆ? ಕಾಲದ ಪರಿಮಿತಿ, ಕಾಲದೇಶದ ಪರಿಮಿತಿ ಇರ್ತದೆ. ಮುಂಚೆ ಇದ್ದಿದ್ದಿಲ್ಲ, ನಂತರ ಇರೋದಿಲ್ಲ. ಆದ್ದರಿಂದ ಅದು ಪಾರಮಾರ್ಥಿಕ ಸತ್ಯ ಅಲ್ಲ. ಪಾರಮಾರ್ಥಿಕ ಸತ್ಯ ಎಲ್ಲ ಕಾಲದಲ್ಲಿಯೂ ಎಲ್ಲೆಲ್ಲಿಯೂ ಲಭ್ಯ ಇದ್ದರಿಂದಾಗಿ ಅದನ್ನು ಅನುಭವಿಸುವ ಅವಶ್ಯಕತೆ ಇದೆ. ವ್ಯಾವಹಾರಿಕ ಅನುಭವಿಸ್ತೀವಿ, ಪ್ರಾತಿಭಾಸಿಕ ಅನುಭವಿಸ್ತೀವಿ. ದ್ರೌಪದಿಯ ವಸ್ತ್ರಾಪಹರಣ, ಪಾರಮಾರ್ಥಿಕವೋ ವ್ಯಾವಹಾರಿಕವೋ ಪ್ರಾತಿಭಾಸಿಕ, ದ್ರೌಪದಿಯ ವಸ್ತ್ರಾಪಹರಣ ವ್ಯಾವಹಾರಿಕವೋ ಪ್ರಾದಿಭಾಸಿಕವೋ ಪಾರಮಾರ್ಥಿಕ? ತಪ್ಪು, ಪ್ರಾದಿಭಾಸಿಕ. ಯಾಕೆ? ಆ ವಸ್ತ್ರವನ್ನು ಸೆಳೆದ ನಂತರ, ಅವಳನ್ನು ಮರಳಿ ವಾಪಸ್ ಕಳಿಸಿದ ನಂತರ ವ್ಯಾವಹಾರಿಕ ಸತ್ಯವಾಗಿತ್ತು ಅಂದರೆ ಅವೆಲ್ಲ ವಸ್ತ್ರಗಳು ಹಾಗೆ ಇರಬೇಕೋ ಇಲ್ಲ? ಮತ್ತೆ ಅವನು ಸೀರೆ ಕೊಟ್ಟದ್ದು ಅಂತ ಏನಿರ್ತದೆ? ಯಾರು? ಕೃಷ್ಣ. ಆ ಸೀರೆ ಏನಂತ ಅವರಿಗೆ ವಸ್ತ್ರದ ಕೊಡ್ತಾನಲ್ಲ ಅವನು, ಅದು ಸರಾಗೆ ಬರ್ತಾ ಇರ್ತಂಗೆ ಮಷಿನ್ಗಳು ಬಂದಂಗೆ. ಅದು ಕೊಡೋದು ಸತ್ಯ ಆಗಿತ್ತು ಅಂತಂದರೆ ಎಲ್ಲರ ಮನೆಯೊಳಗೂ ನೀವು ಯಾರು ಸೀರೆ ಕೊಂಡ್ಕೊಂಬ ಅವಶ್ಯಕತೆನೇ ಬೀಳೋದಿಲ್ಲ. ಯಾಕಂದರೆ ತಥಾಸ್ತ ಅಂತ ಒಂದು ಸಲ ಹಿಂಗೆ ಮಾಡಿಬಿಟ್ರೆ ಎಲ್ಲರ ಮನೆಗೂ ಎಲ್ರಿಗೂ ಸೀರೆಗಳು ಬರಲಿ ಶುರು ಆಗ್ಬಿಡ್ತದೆ. ಹಂಗೂ ಇಲ್ಲ, ಅವಳಿಗೆ ಮಾತ್ರ ಕೊಟ್ಟ. ಸೀರೆ ಪ್ರಾತಿಭಾಸಿಕ, ಸೀರೆ ಕೊಟ್ಟದ್ದು ಪ್ರಾತಿಭಾಸಿಕ, ಎಲ್ಲವೂ ಪ್ರಾತಿಭಾಸಿಕ. ಹೀಗಾಗಿ ಜಾಸ್ತಿ ಅವುಗಳ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯಾವುದ್ರ ಬಗ್ಗೆ? ಧಾತು ಪ್ರಸಾದ. ಸ್ವಾಮಿ, ನಿಮ್ಮಿಂದ ಪ್ರಸಾದ ಯಾವಾಗ ಸಿಗ್ತದೋ ಅವಾಗದು ಧಾತು ಪ್ರಸಾದ ಪ್ರಾತಿಭಾಸಿಕ ಆಗೋದಿಲ್ಲ. ಏನಾಗ್ತದೆ? ವ್ಯಾವಹಾರಿಕ ಆಗ್ತದೆ. ಅವರು ವಾಂತಿ ಮಾಡಿಕೊಂಡ್ರಂತೆ, ಇವನು ಹೋಗಿ ಅದನ್ನು ತಗೊಂಡಂತೆ ಜ್ಞಾನ ಆಗ್ಬಿಡುತ್ತೆ. ಯಾರ ಕತೆ? ಶಿಶುನ. ಪ್ರಾತಿಭಾಸಿಕ ಸತ್ಯ. ನಾವು ನೈದರ್ ವಿ ಆರ್ ಗೋಯಿಂಗ್ ಟು ಕಾಮೆಂಟ್ ಆನ್ ದ್ಯಾಟ್, ನೆಗೆಟ್ ಆನ್ ದ್ಯಾಟ್, ನಾರ್ ವಿ ಆರ್ ಗುಡ್ ಟು ಎಕ್ಸೆಪ್ಟ್ ಇಟ್. ನಾವು ಸ್ವೀಕಾರನೂ ಮಾಡೋದಿಲ್ಲ, ಅದನ್ನು ನಾವು ತ್ಯಾಜ್ಯನೂ ಮಾಡೋದಿಲ್ಲ. ಏಕೆ? ಅಂಥದೇ ಒಂದು ರಿಯಾಲಿಟಿ ಇದೆ, ಅದಕ್ಕೆ ಪ್ರಾತಿಭಾಸಿಕ ಅಂತ ಕರೀತಾರೆ. ವೇದಾಂತಿ ಓನ್ಲಿ ನೋಸ್ ದ್ಯಾಟ್. ಹೀಗಾಗಿ ಇಂತಹ ಘಟನೆಗಳು, ಇಂಥ ಸಂದರ್ಭಗಳು ಇರಿಟೇಟ್ ಆಗೋದಿಲ್ಲ. ಅವ ನಾ ಹೇಳಿದ ನಿಮಗೆ ಭಾರಿ ಸಿಟ್ಟು ಬಂದ ಕೂಡಲೇ ಆ ಸಿಟ್ಟನ್ನು ಏನು ಮಾಡಬೇಕು? ಒಂದು ಹಾಸ್ಯದಲ್ಲಿ ಪರಿವರ್ತನೆ ಮಾಡಬೇಕು. ಅವ ಸಿಟ್ಟು ಶಾಂತ ಆಗ್ತದೆ, ಹಾಸ್ಯನೂ ಆಗ್ತದೆ. ಹಂಗೆ ಇಲ್ಲಿ ಕೂಡ ಅದನ್ನು ಕ್ರಿಟಿಸೈಸು ಮಾಡಬಾರ್ದು, ಅದನ್ನು ಆ್ಯಕ್ಸೆಪ್ಟು ಮಾಡಬಾರ್ದು. ಮತ್ತು ಏನು ಮಾಡಬೇಕು? ಅದನ್ನು ಆ ಪ್ರಾತಿಭಾಸಿಕ ಸ್ಥಿತಿಯಲ್ಲಿ ಹೇಗಿದೆಯೋ ಹಾಗೆ ಇಟ್ಬೇಕು. ಅದು ಹಿಂಗೆ ಮುಟ್ಟೋದು, ಹಿಂಗೆ ಮುಟ್ಟೋದು, ಇವೆಲ್ಲ ಪ್ರಾತಿಭಾಸಿಕ. ಅರ್ಥ ಆಯ್ತು? ನಾ ಯಾಕೆ ಹೇಳಿದ್ನೆಲ್ಲ ಅಂತೇಳಿ. ಸ್ವಾಮಿ, ಆ ಪುಸ್ತಕದಲ್ಲಿ ಹಂಗೆ ಬರ್ತಾರೆ, ಈ ಪುಸ್ತಕದಲ್ಲಿ ಹಿಂಗೆ ಬರ್ತಾರೆ, ಇರ್ತಾವ. ಹೇಗಿರ್ತಾವೆ ಅಂದರೆ ಇದ್ದಂಗೆ ಇರ್ತಾವೆ. ಆಸ್ ದೋ, ಪೂಜ್ಯ ಸ್ವಾಮೀಜಿ ಹೇಳ್ತಾರೆ ಶಬ್ದ, ಏನಂತೀವಿ? ಆಸ್ ದೋ ದೀಸ್ ಎಕ್ಸಿಸ್ಟ್, ಆಸ್ ದೋ ಇದ್ದಂತೆ ಇರ್ತಾವಷ್ಟೇ. ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಾವು ವೇದಾಂತಿಗಳ ನಮ್ಮ ಗತಿ, ನಮ್ಮ ಗುರಿನ ಬೇರೆ ಇದೆ, ಇದರ ಪರ್ಸ್ಪೆಕ್ಟಿವ್ ಬೇರೆ ಇದೆ, ಇದು ಅಗಲ ಉದ್ದಗಳು, ಇದರ ಚಿತ್ರನ ಬೇರೆ ಇದೆ. ಅದು ಹೇಗಿದೆ ಅದನ್ನು ನೋಡ್ಕೊಳ್ಳಿ. ಓಹೋ ಹೋ ಹೋ ಠೀಕ, ಚಲೋ, ಅಲ್ಲಿಗಲ್ಲಿಗೆ ಬಿಟ್ಬಿಡ್ಬೇಕದ. ಆದರೂ ಸ್ವಾಮಿ, ಇಂಥದ್ದೆಲ್ಲ ಮೋಸ ಅಲ್ವೋ ಅಂತ ನೀವು ವಾದ ಮಾಡಿದ್ರೆ ಏನು ಮಾಡ್ದಂಗೆ ಆಗ್ತದೆ ಗೊತ್ತಲ್ಲ? ಲಾಜಿಕಲಿ ನೀವು ಎಷ್ಟೆಷ್ಟು ಇಂಥದ್ದೆಲ್ಲ ಮೋಸ ಹಾಗೆ ಹೀಗೆ ಅಂತ ನೀವು ವಾದ ಮಾಡ್ತೀರಿ, ಅಷ್ಟು ನೀವೇ ಅದಕ್ಕೆ ಸತ್ಯವಾದ ಬೆಲೆಯನ್ನು ಕೊಟ್ಟಿದ್ರಿ ಅಂತ ಆಗ್ತದೆ. ನೀವು ಅದಕ್ಕೆ ಸತ್ಯವಾದ ಬೆಲೆಯನ್ನು ಕೊಡ್ತೀರಾಕೆ, ಮತ್ತು ಅದ್ರ ಮೋಸ ಅಂತ ಆಮೇಲೆ ದೂಷಣೆ ಮಾಡ್ತೀರಾಕೆ. ಇರ್ತಾವ ಲೋಕದಲ್ಲಿ ನಾನಾ ಥರದ ಜನ ನಾನಾ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ. ಯಾರಿಗೆ ಪ್ರಸಾದ ಆಗ್ತದೆ ಅವರು ಸರಿಯಾದ ಪ್ರಮಾಣದ ಲೈನ್ ಹಿಡಿತಾರೆ. ಯಾರು ಅನ್ಯತಾ ಇರ್ತಾರೋ ಅವ್ಯವಸಾಯಾತ್ಮಿಕ ಬಹುಶಾಖ ಅನಂತಾಶ್ಚ ಅನೇಕ ಅನೇಕ ಮಾರ್ಗ ಹುಡ್ಕೊಂಡು ಹೋಗ್ತಾರೆ. ಆದರೆ ವಾಸ್ತವಿಕವಾಗಿ ಇದು ಭಾರಿ ಮಹತ್ತರವಾದಂಥದ್ದು. ಏನು ಅಂತಂದರೆ ಧಾತು ಪ್ರಸಾದ. ಸೊ ಮಹತ್ತಿಗಿಂತ ಮಹತ್ತರವಾದಂಥದ್ದು, ಅಣುವಿಗಿಂತ ಅಣುವಾದಂಥದ್ದು ಆತ್ಮವತ್ ಸಂಭವತಿ. ಆತ್ಮನ ನಿತ್ಯೇನ ಆತ್ಮವತ್ ಸಂಭವತಿ, ತೇನೈವ ಆತ್ಮನ. ಆ ಪ್ರಕಾರವಾದ ಅಣುವಿಗಿಂತ ಅಣು, ಸೂಕ್ಷ್ಮಕ್ಕಿಂತ ಸೂಕ್ಷ್ಮ, ಮಹತ್ತರದ ಮಹತ್ತರವಾದಂಥ ತೇನೈವ ಆತ್ಮ. ಆ ಆತ್ಮನು ನಿತ್ಯವೂ ಹೇಗೆ ಲಭ್ಯ ಇದ್ದಾನೆ? ನಮ್ಮ ಸ್ವರೂಪವಾಗಿಯೇ ಲಭ್ಯ ಇದ್ದಾನೆ. ಅಲ್ಲಿ ನೋಡಿ ಶಬ್ದ, ನಿತ್ಯೇವ ಆತ್ಮವತ್ ಸಂಭವತಿ. ಪ್ರತಿ ಕ್ಷಣವೂ ಕೂಡ ನಮ್ಮ ಆತ್ಮಸ್ವರೂಪನೆಯಾಗಿ ಲಭ್ಯ ಇದ್ದಾನೆ. ನೋಡುವುದಕ್ಕೆ ನೋಡುವವನಾಗಿ, ಕೇಳುವುದಕ್ಕೆ ಕೇಳುವವನಾಗಿ, ಪ್ರತಿಯೊಂದು ಕ್ರಿಯಾ ಕರ್ಮ ಕಾರ್ಯ ಚಟುವಟಿಕೆಗಳಲ್ಲಿ ಶಾರೀರಿಕವಾಗಿ, ಮಾನಸಿಕವಾಗಿ, ವಾಚಿಕವಾಗಿ ಪ್ರತಿ ಕ್ಷಣವೂ ಕೂಡ ಆತ್ಮನೇ ಇದ್ದಾನೆ. ಹೇಗಿದ್ದಾನೆ? ನನ್ನ ಸ್ವರೂಪವೇ ಆಗಿದ್ದಾನೆ. ತದಾತ್ಮನ ವಿನಿರ್ಮುಕ್ತಂ ಅಸತ ಸಂಪದ್ಯತೆ ತಸ್ಮಾತ್ ಅಸೌ ಇವ ಆತ್ಮ ಅನೋರಣೀಯ ಮಹತೋ ಮಹೀಯ ಸರ್ವನಾಮ ರೂಪ ಉಪಾಧಿ ವಸ್ತುಕತ್ವಾತ್. ಇದು ಭಾರಿ ಚಂದ ಇದೆ. ನಮ್ಮ ನಿತ್ಯ ಸ್ವರೂಪನೇ ಆಗಿವನಿದ್ದ, ನಿತ್ಯವೂ ನಮ್ಮ ಸ್ವರೂಪವೇ ಆಗಿದ್ದಾನೆ. ಹೇಗಿದ್ದಾನೆ ಅಂತಂದರೆ ಸ್ವಲ್ಪ ವಿವರಣೆ ಮಾಡ್ತಾರೆ. ತದ ಆತ್ಮನ ವಿನಿರ್ಮುಕ್ತಂ, ಆ ಆತ್ಮನು ಇಲ್ಲದೇ ಹೋದಲ್ಲಿ, ಆ ಆತ್ಮನು ಲಭ್ಯವಾಗದೇ ಹೋಗಿದ್ದಲ್ಲಿ ಅಸತ್ ಸಂಬಂಧತೆ, ಜಗತ್ತೆಲ್ಲವೂ ಅಸತ್ತಾಗಿ ಹೋಗ್ಬಿಡ್ತಿತ್ತು. ಮಣ್ಣು ಇಲ್ಲದೇ ಹೋದಲ್ಲಿ ಘಟವು ಹೇಗೆ ಅಸತ್ತೋ, ಚಿನ್ನವು ಇಲ್ಲದೆ ಹೋದಲ್ಲಿ ಆಭರಣವು ಹೇಗೆ ಅಸತ್ತೋ, ಆತ್ಮನು ಇಲ್ಲದೆ ಹೋದಲ್ಲಿ ಜಗತ್ತೇ ಅಸತ್ತಾಗಿ ಉಳಿತದೆ. ತಸ್ಮಾತ್ ಅಸೌ ಏವ ಆತ್ಮ, ಇಂತಹ ಈ ಆತ್ಮನು ಅನುರಣೀಯಾನ್ ಮಹತೋ ಮಹೀಯಾನ್, ಸೂಕ್ಷ್ಮತ್ತಿನ ಸೂಕ್ಷ್ಮ, ಮಹತ್ತಿಗಿಂತ ಮಹತ್ತರವಾಗಿ ಸರ್ವನಾಮ ರೂಪ ವಸ್ತು ಉಪಾಧಿಕತ್ವಾತ್. ಇವನು ಸೂಕ್ಷ್ಮ ಸೂಕ್ಷ್ಮವಾಗಿದ್ದರಿಂದಾಗಿ, ಮಹತ್ತಿನಲ್ಲಿ ಮಹತ್ತಾಗಿದ್ದರಿಂದಾಗಿ ಎಲ್ಲ ನಾಮಗಳು ಇವನೇ ಆಗಿದ್ದಾನೆ, ಎಲ್ಲ ರೂಪಗಳು ಇವನೇ ಆಗಿದ್ದಾನೆ, ಎಲ್ಲ ಉಪಾಧಿಗಳು ಇವನೇ ಆಗಿದ್ದಾನೆ. ಸರ್ವನಾಮ ರೂಪ ಉಪಾಧಿಕತ್ವಾತ್ ಸಚ ಆತ್ಮ ಅಸ್ಯ ಜಂತೋ ಬ್ರಹ್ಮಾದಿ ಸ್ತಂಭ ಪರ್ಯಂತಸ್ಯ ಬ್ರಹ್ಮಾದಿ ಸ್ತಂಭ ಪರ್ಯಂತಸ್ಯ ಪ್ರಾಣಿ ಜಾತಸ್ಯ ಗುಹಾಯಾಂ ಹೃದಯ ನಿಹಿತಃ ಆತ್ಮಭೂತಃ ಸ್ಥಿತಃ ಇತ್ಯರ್ಥಃ. ಅಂತಹ ಈ ಆತ್ಮನು ಅಸ್ಯ ಜಂತುಃ, ಈ ಜೀವಾತ್ಮರುಗಳ, ಯಾವ ಜೀವಾತ್ಮರು, ಈ ಸೂಕ್ಷ್ಮವಾದಂತಹ ಒಂದು ಜಂತು, ಒಂದು ಕ್ರಿಮಿಯಿಂದ ಹಿಡಿದು ಬ್ರಹ್ಮಾದಿಸ್ತಂಭ ಪರ್ಯಂತಸ್ಯ, ಬ್ರಹ್ಮನವರೆಗೂ, ಯಾವ ಬ್ರಹ್ಮ, ಚತುರ್ಮುಖ ಬ್ರಹ್ಮನವರೆಗೂ ಅಲ್ಲೆಲ್ಲ ಏನಾಗಿದ್ದಾನೆ, ಈ ಆತ್ಮನೇ ಇದ್ದಾನಪ್ಪ. ಪ್ರಾಣಿಜಾತಸ್ಯ, ಎಲ್ಲಿದ್ದಾನೆ ಆ ಎಲ್ಲ ಜಂತುಗಳಲ್ಲಿ, ಎಲ್ಲ ಬ್ರಹ್ಮನಲ್ಲಿ ಎಲ್ಲಿದ್ದಾನವನು? ಹಾ, ಹೇಳ್ತಾರೆ ಗುಹಾಯಾಮ್ ಹೃದಯ, ಅವರ ಶುದ್ಧ ಅಂತಃಕರಣದಲ್ಲಿ ಇದ್ದಾನೆ. ನಿಹಿತ ಆತ್ಮಭುಕ್ತ ಸ್ಥಿತ ಇತ್ಯರ್ಥ. ನಿಹಿತ ಅಂದ್ರೇನು? ಆತ್ಮಭೂತ, ಅವರವರ ಆತ್ಮಸ್ವರೂಪವಾಗೇ ಇದ್ದಾನೆ. ಎಲ್ಲ ಉಪಾಧಿಗಳಲ್ಲಿ, ಎಲ್ಲ ರೂಪಗಳಲ್ಲಿ, ಎಲ್ಲ ಕ್ರಿಯಾಕರ್ಮಗಳಲ್ಲಿ, ಎಲ್ಲ ಜಂತುಗಳಲ್ಲಿ, ಎಲ್ಲ ದೇಶದಲ್ಲಿ, ಎಲ್ಲ ಕಾಲದಲ್ಲಿಯೂ ಕೂಡ ಈ ಆತ್ಮನೇ ಇದ್ದಾನೆ. ಎಲ್ಲಿದ್ದಾನೆ? ಅವರವರ ಶುದ್ಧ ಅಂತಃಕರಣದಿಂದ. ಭಾಷ್ಯ ತಂ ಆತ್ಮಾನಂ ದರ್ಶನ ಶ್ರವಣ ಮನನ ವಿಜ್ಞಾನ ಲಿಂಗಂ ಅಕ್ರತುಃ ಅಕಾಮಃ ದೃಷ್ಟ ಅದೃಷ್ಟ ಬಾಹ್ಯ ವಿಷಯೇಭ್ಯ. ವಿಷಯೇಭ್ಯ ಬಾಹ್ಯ ವಿಷಯೇಭ್ಯ. ದೃಷ್ಟ ಅದೃಷ್ಟ ಬಾಹ್ಯ ವಿಷಯೋಪರತ ಬುದ್ಧಿ. ಹೌದಾ? ದುಷ್ಟ ಅದೃಷ್ಟ ಬಾಹ್ಯ ವಿಷಯೋಪರತ ಬುದ್ಧಿ, ವಿಷಯ ಉಪರತ ಬುದ್ಧಿ, ವಿಷಯಗಳಿಂದ ನಿವೃತ್ತಗೊಂಡಂತಹ ಬುದ್ಧಿ, ವಿಷಯ ಸಹಿತವಾದ ಬುದ್ಧಿ ಏನಂತ ಕರೀತಾರೆ ಟೆಕ್ನಿಕಲಿ? ಮನಸ್ಸು. ವಿಷಯ ಸಹಿತ ಅಂದರೆ ವೃತ್ತಿ ಸಹಿತ, ಟೆಕ್ನಿಕಲಿ ಅದು ಗೊತ್ತಿರಬೇಕು ನಿಮಗೆ. ವಿಷಯ ಸಹಿತ ಅಂದರೆ ವೃತ್ತಿ ಸಹಿತ, ವಿಷಯ ರಹಿತ ಅಂದರೆ ವೃತ್ತಿರಹಿತ, ವೃತ್ತಿರಹಿತವಾದ ಮನಸ್ಸು ಅಂತ ಕರೀಬಾರ್ದು. ಮನಸ್ಸು ಅಂದರೆ ವೃತ್ತಿ. ವೃತ್ತಯ ಹಿ ಮನಃ, ಮನಃ ಹಿ ವೃತ್ತಿ. ರಮಣ ವೃತ್ತಯ ಮನಃ ವಿದ್ಯಹಂ ಮನಃ. ವೃತ್ತಿರಹಿತವಾದ ಮನಸ್ಸು ಇಲ್ಲ, ಸಾರಿ, ವೃತ್ತಿರಹಿತವಾದ ಅಂತಃಕರಣ. ವಿಷಯ ಸಹಿತವಾದ ಅಂತಃಕರಣ, ಸಾರಿ, ವಿಷಯ ಸಹಿತವಾದ ಮನಸ್ಸು. ಇಂತಹ ಆತ್ಮನನ್ನ ದರ್ಶನ, ಅದನ್ನ ನಾವು ಹೇಗೆ ಸ್ಪಷ್ಟ ಮಾಡಿಕೊಳ್ಳಿಕ್ಕೆ ಸಾಧ್ಯ? ಶ್ರವಣ ಮನನ ವಿಜ್ಞಾನ, ಶ್ರವಣ ಮನನ ವಿಜ್ಞಾನಗಳಿಗೆ ಈ ಆತ್ಮನ ಸ್ಪಷ್ಟತೆಯು ಸಾಧ್ಯ ಇದೆ. ಯಾರಿಗೆ? ಅಕ್ರತುಹು, ಯಾವನು ಈ ಪ್ರಕಾರವಾದ ಕಾಮಾದಿಗಳಿಂದ ನಿವೃತ್ತನಾಗಿದ್ದಾನೋ. ಅಕಾಮಃ, ಅಕೃತ ಇಸಿಕೊಂಡು ಅಕಾಮಃ. ಎಂಥ ಕಾಮಗಳಿರಬಾರ್ದು? ಯಾವ ಕಾಮಗಳು ಇರಬಾರ್ದು? ಏನು ಎಂಥವೋ, ದೃಷ್ಟ ಅದೃಷ್ಟ ಬಾಹ್ಯ ವಿಷಯೇಭ್ಯ. ದೃಷ್ಟಕಾಮ, ದೃಷ್ಟಕಾಮ ಅಕೃತುಃ, ಅದೃಷ್ಟಕಾಮ ಅಕೃತುಃ, ಭಾಗ್ಯ ವಿಷಯೇಭ್ಯ ಅಕೃತುಃ. ದೃಷ್ಟೇಭ್ಯ ಅಕೃತುಃ ಅಂದರೆ ದೃಷ್ಟ ವಿಷಯಗಳಿಂದ ನಿವೃತ್ತನಾದವನು. ಅದೃಷ್ಟ ವಿಷಯೇಭ್ಯ, ಅದೃಷ್ಟ ವಿಷಯೇಭ್ಯ ಅಂದ್ರೇನು? ಯಾವ ಅದೃಷ್ಟ? ಸ್ವರ್ಗಾದಿಗಳು ನಿವೃತ್ತ. ಆಮೇಲೆ ಭಾಗ್ಯ ವಿಷಯೇಭ್ಯ, ಶಬ್ದ ಸ್ಪರ್ಶ ರೂಪ ರಸಗಂಧ ವಿಷಯಗಳು, ಇವುಗಳಿಂದ ಯಾವನು ನಿವೃತ್ತಗೊಂಡಿದ್ದಾನೋ ಅಂಥವನಿಗೆ ಶ್ರವಣ ಮನನವು ಲಭ್ಯವಾಗಿದ್ದಾದರೆ ಅವನು ಆತ್ಮಾನಂ ದರ್ಶನ, ಆತ್ಮನನ್ನು ತಿಳ್ಕೊತಾನೆ. ಯಾಕೆಂದರೆ ಅವನಿಗೆ ಲಿಂಗವು ಲಭ್ಯ ಇದೆ. ಲಿಂಗ ಅಂದರೆ ಲಕ್ಷಣಗಳು ಲಭ್ಯ ಇವೆ. ಏನು ಲಕ್ಷಣಗಳು? ಶ್ರವಣ ಮನನ ನಿಧಿಧ್ಯಾಸನ ಲಕ್ಷಣಗಳು ಅವನಿಗೆ ಲಭ್ಯ ಇದ್ದರಿಂದಾಗಿ ಆ ಮಾರ್ಗದರ್ಶನದಲ್ಲಿ ಅವನು ಆತ್ಮನೇ ತಾನು ಎನ್ನುವುದನ್ನು ಸ್ಪಷ್ಟವಾಗಿ ಗುರುತಿಸ್ಕೊತಾನೆ. ಯದಾ ಚೈವಂ ತದಾ ಮನ ಆದೀನಿ ಕರಣಾನಿ ಧಾತವಃ ಶರೀರಸ್ಯ ಧಾರಣಾತ್ ಪ್ರಸೀದಂತಿ ಇತಿ ಈಶಾಂ ಧಾತೂನಾಂ ಪ್ರಸಾದಾತ್ ಆತ್ಮನಃ ಮಹಿಮಾನಂ ಕರ್ಮ ನಿಮಿತ್ತ ವೃದ್ಧಿ ಕ್ಷಯರಹಿತಂ ಪಶ್ಯತಿ ಅಯಮಹಮಸ್ಮಿ ಇತಿ ಸಾಕ್ಷಾತ್ ವಿಜಾನಾತಿ ತತೋ ವಿಗತ ಶೋಕಃ ಭವತಿ. ಧಾತು ಪ್ರಸಾದಾತ್, ನಾವು ಆ ಶಾಂತ ಶುದ್ಧ ಅಂತಃಕರಣ ಅದನ್ನೇ ಕೆಲವು ಸಂದರ್ಭಗಳಲ್ಲಿ ಈಶ್ವರ ಪ್ರಸಾದ ಅಂತ ಹೇಳ್ತೀವಿ. ಭೌತಿಕವಾಗಿ ಹೇಳಬೇಕು ಅಂದರೆ ಸದ್ಗುರುಗಳ ಪ್ರಸಾದ ಅಂತ ಹೇಳ್ತೀವಿ. ಪ್ರಾತಿಭಾಸಿಕವಾಗಿ ಹೇಳಬೇಕು ಅಂದರೆ ಈಶ್ವರ ಪ್ರಸಾದ ಅಂತ ಹೇಳ್ತೀವಿ. ಪಾರಮಾರ್ಥಿಕವಾಗಿ ಹೇಳಬೇಕು ಅಂದರೆ ನೀನೇ ಆತ್ಮ ಅಂತ ಹೇಳ್ತೀವಿ. ಅದೇ ಈಶ್ವರ, ಅದೇ ಈಶ್ವರ ಮನಸ್ಸು ಬುದ್ಧಿಗಳ ಹಿಡಿತದಿಂದ ನಿವೃತ್ತವಾದ ಸ್ಥಿತಿಯನ್ನು ಅದೇ ಈಶ್ವರ ಶುದ್ಧ ಅಂತಃಕರಣ, ಅದೇ ಈಶ್ವರ ಪ್ರಾದಿಭಾಸಿಕವಾಗಿ ಈಶ್ವರ ಪ್ರಸಾದದಿಂದ ನಮಗೆ ಲಭ್ಯ ಆಗ್ತದೆ ಅಂತ. ಅದೇ ಈಶ್ವರ ಅದು ನೀನೇ ಆಗಿದ್ದೀಯಾ ಅಂತ ನಿಮಗೆ ಸ್ಪಷ್ಟವಾಗ್ತದೆ. ಪರಮಾರ್ಥ ಸೇಮ್ ಆತ್ಮ, ಈ ಆತ್ಮ ಬೇರೆ, ಈಶ್ವರ ಆತ್ಮ ಅಂತ ಬೇರೆ ಅಲ್ಲ. ಮತ್ತೆ ನೀವು ಉಡುಪಿ ಸಮೀಪಿಸಿದಂಗೆ ಈ ಆತ್ಮ ಬೇರೆ ಅಲ್ಲಿ ಈಶ್ವರ ಆತ್ಮ ಬೇರೆ ಹಂಗಲ್ಲಪ್ಪ, ಅದು ಅದೇ ಆತ್ಮ. ಕಾಂಟೆಕ್ಸ್ಟ್ನೊಳಗೆ ಸಂಬೋಧನ ರೀತಿ ಬದಲಾಗ್ತದೆ. ಸೊ ಅದನ್ನು ಅವ್ರು ಹೇಳ್ತಾರೆ, ಯದಾಚ ಏವಂ ತದಾ, ಯಾವಾಗ ಈ ಆತ್ಮ ಮನ ಆದೀನಿ ಕರಣಾನಿ ಧಾತವ, ಮನಸ್ಸು ಬುದ್ಧಿ ಇತ್ಯಾದಿಗಳ ಏನು ಉಪಕರಣಗಳಿವೆಯೋ ಅವೆಲ್ಲವೂ ಈ ಶರೀರವನ್ನು ಹಿಡಿದಿರ್ತವೆ. ಎಷ್ಟು ಚೆಂದ ಕೊಟ್ಟಾರ ನೋಡಿ, ನಾ ಭಾಗ ಹೇಳೇ ಇಲ್ಲ ವ್ಯಾಖ್ಯಾನದ. ಈ ಶರೀರ ಮನಸ್ಸು ಬುದ್ಧಿಗಳೇನಿವೆಯೋ ಪ್ರಾಣ ಸಹಿತವಾಗಿ ಇವು ಈ ಶರೀರ ಹಿಡ್ಕೊಂಡಿರ್ತವೆ. ಹೌದಾ, ಇವು ಪಂಚಧಾತುಗಳು, ಈ ಪಂಚಧಾತುಗಳಿಂದ ನಿರ್ಮಿತವಾದ ಈ ಶರೀರವನ್ನು ಅವು ಹಿಡ್ಕೊಂಡಿರ್ತವೆ. ಏನಾಗ್ತವೆ, ಧಾತು ಪ್ರಸಾದ ಅಂತಂದರೆ ಯಾವ ಪಂಚಭೂತಗಳು ಈ ಶರೀರದ ಸಹಿತವಾಗಿ ಲಭ್ಯ ಇದೆ ಇದನ್ನು ಮನಸ್ಸು ಬುದ್ಧಿಗಳು ಹಿಡ್ಕೊಂಡಿರ್ತಾವೋ ಆ ಪಂಚಮಹಾಭೂತಗಳು ಏನು ಮಾಡ್ಬಿಡ್ತಾವೆ, ಅಬ್ಬಾ ಇವೊಂದಕ್ಕೂ ನಮ್ಮದಕ್ಕೂ ಲೆಕ್ಕಾಚಾರ ಮುಗಿದಿದೆಪ್ಪ, ಬಿಟ್ಟು ಬಿಡೋಣ ಅಂತ ನಿರ್ತಾರ. ಇನ್ನು ಮುಂದೆ ಹಿಡ್ಕೊಂಬ ಅವಶ್ಯಕತೆ ಇಲ್ಲ, ಮನಸ್ಸು ಬುದ್ಧಿಗಳು ನಿವೃತ್ತವಾಗುತ್ತೆ. ಮನಸ್ಸು ಬುದ್ಧಿಗಳು ಹಿಡಿದು ಎಲ್ಲ ನಾನು ಹೇಳಿದ ಹಿಂದಕ್ಕೆ ಈಗ ಮತ್ತೆ ಹೇಳ್ತೀನಿ, ಮಾಯೆಯಿಂದಾಗಿ ಹಿಡಿತ ಮಾಯೆಯಿಂದಾಗಿಯೇ ಬಿಡಿಸಿಕೊಳ್ಳಬೇಕು, ಬಿಡುಗಡೆ. ಮಾಯೆಯಿಂದಾಗಿಯೇ ಹಿಡಿತ ಮಾಯೆಯಿಂದಾಗಿಯೇ ಬಿಡುಗಡೆ. ಯಾವ ಬಂಧನಕ್ಕೆ ಮಾಯೆಯು ಕಾರಣ ಆಗಿದ್ದಳು ಅದೇ ಮಾಯ ಬಿಡುಗಡೆಗೂ ಕಾರಣರಾಗ್ತಾಳೆ. ಈ ನಫ್ ಬಂದ್ಬಿಡ್ತಾರೆ, ಈ ಜೀವಾತ್ಮ ಬಿಡುಗಡೆ ಆದ. ಅವಳಿಗೆ ಅನ್ಲಿಕ್ಕೆ ಬರ್ತದೆ, ಮಾಯೆಗೆ ಅನ್ಲಿಕ್ಕೆ ಬರ್ತದೆ ಜೀವಾತ್ಮ ಅಂತೇಳಿ, ಆದರೆ ಈಶ್ವರ ಅನ್ಲಿಕ್ಕೆ ಹೋಗೋದಿಲ್ಲ. ಹೇ ಜೀವಾತ್ಮ ನೀನು ನಾನು ಬಿಡುಗಡೆ ಮಾಡುತ್ತೇನೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆ ಅವನೇ ಇರ್ತಾನೆ ಅಲ್ಲಿ ಕೂಡ, ಅಲ್ಲಿರೋದು ಅವನೇ ತಾನೇ, ಅವ ಯಾಕೆ ಹೇಳಲಿಕ್ಕೆ ಹೋಗ್ಬೇಕು, ಅವನು ಹೇಳೋದಿಲ್ಲ. ಅವನು ಧಾತು ಪ್ರಸಾದ ಅಂದ್ರೆ ಏನು, ಪಂಚಮಹಾಭೂತಗಳಿಂದ ನಿರ್ಮಿತವಾದಂತಹ ಈ ಶರೀರ ಅದು ಏನಾಗ್ತದೆ, ಆ ಮನಸ್ಸು ಬುದ್ಧಿಗಳಿಂದ ನಿವೃತ್ತವಾಗಿರುತ್ತೆ. ಇಶೋದಲ್ಲ ಕೂತ್ಕೋ, ಆ ಮನಸ್ಸು ಬುದ್ಧಿಗಳಿಂದ ಅದು ಹಿಡಿತವನ್ನು ಬಿಡುಗಡೆ ಮಾಡುತ್ತೆ. ವೆರಿ ಗುಡ್. ಆಮೇಲೆ ಏನಾಗ್ತದೆ, ಮನ ಆದೀನೀಕರಣಾನೇ ಧಾತವ ಶರೀರಸ್ಯ ಧಾರಣಾತ್ ಪ್ರಸೀದಂತಿ ಏಷಾಂ ಧಾತು ನಾಂ ಪ್ರಸಾದಾತ್. ಈ ಪ್ರಕಾರವಾದ ಧಾತು ಪ್ರಸಾದ, ಧಾತು ಪ್ರಸಾದ ಅಂತಂದರೆ ಹಿಡಿತವನ್ನು ಬಿಡುಗಡೆ ಮಾಡುವುದೇ ಧಾತು ಪ್ರಸಾದ. ಒಂದು ಕಡೆ ಅದನ್ನು ಗುರುಗಳ ಅನುಗ್ರಹ ಅಂತ ಕರಿತೀವಿ, ಒಂದು ಕಡೆ ಈಶ್ವರ ಅನುಗ್ರಹ ಅಂತ ಕರಿತೀವಿ. ಧಾತೂನಾಂ ಪ್ರಸಾದಾತ್ ಆತ್ಮನಃ ಮಹಿಮಾನಂ. ಎಂಥ ಶಬ್ದ ಆಗ್ಬಿಡ್ರಿ, ಆತ್ಮನಃ ಮಹಿಮಾನಂ. ಆತ್ಮನ ಮಹಿಮೆ ಏನು ಅನ್ನೋದಲ್ಲಿ ಸ್ಪಷ್ಟವಾಗ್ತದೆ. ಆತ್ಮನಃ ಮಹಿಮಾನಂ ಕರ್ಮ ನಿಮಿತ್ತ ವೃದ್ಧಿಕ್ಷಯ ರಹಿತಂ. ಏನಪ್ಪ ಅವನ ಮಹಿಮೆ, ಕರ್ಮದಿಂದ ಉಂಟಾಗುವಂತಹ ವೃದ್ಧಿಕ್ಷಯ. ಅರ್ಥ ಆಗಲ್ಲ, ಜೀವನ ಎಲ್ಲ ಹೇಗಿದೆ ನೋಡಿ, ವೃದ್ಧಿಕ್ಷಯ ವೃದ್ಧಿಕ್ಷಯ. ಸ್ವಲ್ಪ ಪಡ್ಕೋತೀವಿ, ಸ್ವಲ್ಪ ಕಳ್ಕೊತೀವಿ, ಸ್ವಲ್ಪ ಪಡ್ಕೋತೀವಿ, ಸ್ವಲ್ಪ ಕಳ್ಕೊತೀವಿ, ಪಡ್ಕೋತೀವಿ ಕಳ್ಕೊತೀವಿ, ಇದು ಜೀವನದ ಪದ್ಧತಿ ಆಗಿಬಿಟ್ಟಿದೆ. ರಹಿತಂ ಪಡ್ಕೊಂಬೋದು ಕಳ್ಕೊಂಬೋದು ಎರಡೂ ಅಲ್ಲಿ ಇಲ್ಲ. ಎಲ್ಲಿಲ್ಲ? ಆತ್ಮನಲ್ಲಿ ಇವೆರಡೂ ಇಲ್ಲ. ಇಂತಹ ಆತ್ಮನನ್ನು ಕರ್ಮನಿಮಿತ್ತ ವೃದ್ಧಿಕ್ಷಯರಹಿತಂ ಪಶ್ಯತಿ. ಕಥಂ ಪಶ್ಯತಿ? ಅಯಂ ಆತ್ಮ ಅಹಂ ಅಸ್ಮಿ. ಇಂತಹ ವೃದ್ಧಿರಹಿತ ಕ್ಷಯರಹಿತನಾದ ಆತ್ಮನೇ ನಾನು. ಇತಿ ಸಾಕ್ಷಾತ್ ವಿಜಾನಾತಿ. ಹೋಗಲಿ ಬಿಡಿ, ನಾನು ರಾಮಪ್ಪ ಅಂತ ನಾನು ಕಂಡುಕೊಂಡಿದ್ದೆ, ಈಗ ನಾನು ಆತ್ಮ ಅಂತ ಕಂಡುಕೊಂಡಿದ್ದೆ, ವ್ಯತ್ಯಾಸ ಏನು? ತತಃ ಇದರಿಂದಾಗಿ ವಿಗತ ಶೋಕ ಭವತಿ. ಕಿಂ ಭವತಿ? ಕಿಂ ತತ್ ವಿಗತ ಶಬ್ದ? ಶೋಕದಿಂದ ನಿವೃತ್ತನಾಗುತ್ತಾನೆ. ಅನ್ಯಥಾ ದುರ್ವಿಜ್ಞೇಯ ಅಯಮಾತ್ಮ ಕಾಮಿಭಿಃ ಪ್ರಾಕೃತ ಪುರುಷೈಃ ಯಸ್ಮಾತ್. ಒಂದು ಹೀಗೆ ಈಗ ಮೇಲೆ ಹೇಳಿದಂತೆ ಇದು ಹೀಗೆ ಆಗದೇ ಹೋದರೆ, ಅನ್ಯಥಾ ಹೀಗಿಲ್ಲದೆ ಹೋದಲ್ಲಿ ಏನಾಗ್ತದೆ? ದುರ್ವಿಜ್ಞೇಯ. ಕೆಂತ ಶಬ್ದ ದುರ್ವಿಜ್ಞೇಯ? ದುಃಖೇನ ವಿಜ್ಞೇಯ. ಭಾಳ ಕಷ್ಟಪಡ್ಬೇಕಾಗ್ತದಪ್ಪ ಸಂಸಾರ. ಮುಳುಗಿ ಮುಳುಗಿದ್ರೂ ಕೂಡ ನಿನ್ನೆ ನಾ ಹೇಳಿದ್ನಲ್ವೋ, ಮುಳುಗೇವಿ ಅನ್ನೋರಿಗೆ ಮುಳುಗಿದವರಿಗೆ ಮುಳುಗೇವಿ ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಅವ್ರ ಹಣೆ ಬರ ಹೆಂಗಿರ್ಬೇಕು? ಎಚ್ಚರ ತಪ್ಪಿಸಿ ನದಿಯ ಬರ್ಬೋದು ಬಿಡು, ಅವ್ರಿಗೇನು ಗೊತ್ತೇ ಇಲ್ಲ ನಾವು ಮುಳುಗಿವತ್ತು. ಇವಾಗ ಎಚ್ಚರ ತಪ್ಪಿದ್ವೆಲ್ಲ ಇವರು ಮುಳುಗಿ ಮುಳುಗಿ ಹೇಳ್ತಾರ, ಆದ್ರೆ ತಾವು ಮುಳುಗೇವಿ ಅನ್ನೋದು ಗೊತ್ತಿಲ್ಲ ಅವರಿಗೆ. ದುರ್ವಿಜ್ಞೇಯ ಅಯಮಾತ್ಮ ಯಾರಿಗೆ? ಕಾಮಿಭಿಃ ಪ್ರಾಕೃತ ಪುರುಷೈಃ ಯಸ್ಮಾತ್. ಈ ಪ್ರಾಕೃತ ಪುರುಷೈಃ, ಪ್ರಾಕೃತ ಅಂದರೆ ಇವತ್ತಿನ ಕಾಲದ ಜನರಿಗೆ, ಸಾಮಾನ್ಯ ಜನರಿಗೆ, ಇನ್ ಜನರಲ್ ಅಂತ ಅರ್ಥ. ಇನ್ ಜನರಲ್ ಸಾಮಾನ್ಯ ಜನರಿಗೆ ಏನಾಗ್ತದೆ, ಏನನ್ನು ತಿಳ್ಕೊಂಬೋದು ಭಾರಿ ಕಷ್ಟ ಆಗ್ತದೆ. ಯಾಕಪ್ಪ? ಕಾಮಿಭಿ, ಪ್ರತಿ ಕ್ಷಣವೂ ಕೂಡ ಅವರು ಹೇಗಿದ್ದಾರೆ, ಕಾಮಗಳ ವಶವಾಗಿರುತ್ತಾರೆ. ಅದನ್ನು ಈ ಮಾತ್ರ ಹೇಳ್ತಾರೆ. ಆಸೀನೋ ದೂರಂ ವ್ರಜತಿ, ಆಸೀನೋ ದೂರಂ ವ್ರಜತಿ, ಶಯಾನೋ ಯಾತಿ ಸರ್ವತಃ, ಶಯಾನೋ ಯಾತಿ ಸರ್ವತಃ, ಕಸ್ತಂ ಮದಾ ಮದಂ ದೇವಂ, ಕಸ್ತಂ ಮದಾ ಮದಂ ದೇವಂ, ಮದನ್ಯೋ ಧ್ಯಾತುಮರ್ಹತಿ, ಮದನ್ಯೋ ಧ್ಯಾತುಮರ್ಹತಿ, ಆಸೀನೋ ದೂರಂ ವ್ರಜತಿ, ಆಸೀನೋ ದೂರಂ ವ್ರಜತಿ, ಶಯಾನೋ ಯಾತಿ ಸರ್ವತಃ, ಶಯಾನೋ ಯಾತಿ ಸರ್ವತಃ, ಕಸ್ತಂ ಮದಾ ಮದಂ ದೇವಂ, ಕಸ್ತಂ ಮದಾ ಮದಂ ದೇವಂ, ಮದನ್ಯೋ ಜ್ಞಾತುಮರ್ಹತಿ, ಮದನ್ಯೋ ಜ್ಞಾತುಮರ್ಹತಿ. ತಂ ಮದಾಮದಂ ದೇವಂ. ಮದಾಮದಂ, ಮದ ಅಮದಂ ಎರಡು ಶಬ್ದ. ಮದಾಮದಂ ಒಂದು ಶಬ್ದ ಅಲ್ಲ, ಮದ ಅಮದಂ. ಯಾವನು ಮದ ಅಂದರೆ ಹರ್ಷ, ಸಂತೋಷ. ಅಮದ ಅಂದರೆ ಹರ್ಷರಹಿತ. ಮದಾಮದ ರಹಿತ ಅಂದರೆ ಹರ್ಷವೂ ಇಲ್ಲ, ದುಃಖವೂ ಇಲ್ಲ. ಮದಾಮದಂ ದೇವಂ, ತಂ ಮದಾಮದಂ ದೇವಂ, ರಹಿತಂ ದೇವಂ ಇತ್ಯರ್ಥ. ಮದನ್ಯಃ ಕಾತಂ ಜ್ಞಾತಮರ್ಹತಿ, ನನ್ನ ಹೊರತುಪಡಿಸಿ ಬೇರೆ ಯಾರು ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ? ನನ್ನ ಸ್ವರೂಪವಾದಾಗ ಮಾತ್ರ ಅವರಿಗೆ ಅದು ಗೊತ್ತಾಗ್ತದೆ. ಯಾರು ಹೇಳ್ತಾರೆ? ಯಮ. ಯಮ ಹೇಳ್ತಾನೆ ಇಲ್ಲಿ, ಹೇಳ್ತಾನೆ ಯಾರು ನನ್ನನ್ನು ತಿಳಿದಿದ್ದಾರೋ ಯಥಾವತ್ತಾಗಿ ಅವರಿಗೆ ಮಾತ್ರ ಗೊತ್ತಾಗ್ತದೆ. ಹಾಂ, ಏನಂತ ಗೊತ್ತಾಗ್ತದೆ? ಆಸೀನಃ ದೂರಂ ವ್ರಜತಿ. ಗೊತ್ತಾಯ್ತು, ಆಸೀನಃ, ನಾ ಕೂತ್ಕೊಂಡಲ್ಲೇ ಕೂತಿರ್ತೇನೆ ಆದರೆ ಬೇಕಾದಷ್ಟು ದೂರ ಹೋಗಿರ್ತೇನೆ. ಆಸೀನಃ ದೂರಂ ವ್ರಜತಿ. ಶಯಾನಃ ಸರ್ವತಃ ಯಾತಿ. ಮಲಗಿದಲ್ಲೇ ಎಲ್ಲ ಕಡೆಗೂ ಹೋಗಿ ಬರ್ತೇನೆ, ಮಲಗಿದಲ್ಲೇ ಎಲ್ಲ ಕಡೆಗೂ ಇರ್ತೇನೆ, ಕೂತಲ್ಲೇ ಎಲ್ಲ ಕಡೆಗೂ ನಾನು ತಿರುಗಾಡಿ ಬರ್ತೇನೆ. ಅವನಿಗೆ ಮಾತ್ರ ಗೊತ್ತು. ಯಾರಿಗೆ ಗೊತ್ತು? ಯಾರೋ ಈ ಎಲ್ಲವುಗಳಿಂದ ರಹಿತವಾದಂಥವರಾಗಿದ್ದಾರೋ ಮತ್ತು ನನ್ನನ್ನು ತಿಳಿದಿದ್ದಾರೋ ಅವರಿಗೆ ಗೊತ್ತು. ಏನು ಗೊತ್ತು? ನಾ ಇದ್ದಲ್ಲೇ ಎಲ್ಲ ಕಡೆಗೆ ಹೋಗ್ತೇನೆ. ಕಪ್ಪು ಗದ್ದಲೆಯ ಕಾಡಿನಲ್ಲಿಯೂ ಕೂಡ ನನಗೆಲ್ಲವೂ ಸ್ಪಷ್ಟ ಕಾಣಿಸ್ತದೆ. ಇವನು ಸಾವು ಬಂತೀಗ ಅಂತೇಳಿ ಈ ಜೀವಾತ್ಮ ಅವನು ಎಲ್ಲೇ ಹೋಗಿರಲಿ ಅವನ ಹಿಡ್ಕೊಂಬರ್ತೇನೆ. ಅವನ ಎಲ್ಲೂ ಹೋಗಿರೋದಿಲ್ಲ, ಇಲ್ಲೇ ಇರ್ತೇನೆ, ಕೂತಲ್ಲೇ ನಾ ಇರ್ತೇನೆ, ಆದರೆ ಎಲ್ಲವನ್ನೂ ತಿರುಗಾಡ ಬಂದಿರ್ತೇನೆ. ಮಲಗಿದಲ್ಲೇ ಇರ್ತೇನೆ, ಆದರೆ ಎಲ್ಲೆಲ್ಲಿಯೂ ನಾನಿರ್ತೇನೆ. ಭಾಷ್ಯ 77. ಆಸೀನಃ ಅವಸ್ಥಿತಃ ಅಚಲಯೇವ ಸನ್ ದೂರಂ ವ್ರಜತಿ ಶಯಾನಃ ಯಾತಿ ಸರ್ವತಃ ಏವಂ ಅಸೌ ಆತ್ಮಾ ದೇವಃ ಮದಾಮದಃ ಸಮದಃ ಅಮದಶ್ಚ ಸಹರ್ಷಃ ಅಹರ್ಷಶ್ಚ ವಿರುದ್ಧಧರ್ಮವಾನ್ ಅತಃ ಅಶಕ್ಯತ್ವಾತ್ ಜ್ಞಾತುಂ ಕಃ ತಂ ಮದಾಮದಂ ದೇವಂ ಮದನ್ಯಃ ಜ್ಞಾತುಂ ಅರ್ಹತಿ ಅಸ್ಮಾದಾದಿಹಿ ಏವ ಸೂಕ್ಷ್ಮಬುದ್ಧಿಹಿ ಪಂಡಿತಸ್ಯ ಸುವಿಜ್ಞೇಯಃ ಅಯಮಾತ್ಮ ಸ್ಥಿತಿಗತಿ ನಿತ್ಯಾನಿತ್ಯಾದಿ ವಿರುದ್ಧ ಅನೇಕ ಧರ್ಮ ಉಪಾಧಿಕತ್ವಾತ್ ವಿರುದ್ಧ ಧರ್ಮವಾನ್ ವಿಶ್ವರೂಪ ಇವ ಚಿಂತಾಮಣಿವತ್ ಅವಭಾಸತೆ. ಆಸೀನ ಕುಳಿತಲ್ಲಿಯೇ ಅವಸ್ಥಿತ ಇತ್ಯರ್ಥ. ಆಸೀನ ಕುಳಿತಲ್ಲಿಯೇ, ಕುಳಿತಲ್ಲಿಯೇ ಅಚಲಯೇವ ಸನ್, ಕಿಂಚಿತ್ತು ಅಲಗಾಡದೆ, ಕೂತಲ್ಲಿಯೇ ಕಿಂಚಿತ್ತು ಅಲಗಾಡದೆ, ದೂರಂ ವ್ರಜತಿ ಅತಿ ದೂರವೂ ನಾನು ಹೋಗುತ್ತೇನೆ. ಶಯಾನಃ ಯಾತಿ ಸರ್ವತಃ, ಮಲಗಿದಲ್ಲೇ ಇರ್ತೇನೆ ನಾನು, ಎಲ್ಲ ಕಡೆಗೂ ನಾನು ತುಂಬಿಕೊಂಡಿರ್ತೇನೆ. ಇಂತಹ ಅಸೌ ಆತ್ಮ ದೇವಃ, ಇಂತಹ ಈ ಆತ್ಮನು ಮದ ಅಮದಃ ಸಮದಃ ಅಮದಸ್ಯ. ಏನರ್ಥ? ಸಹರ್ಷ ಅಹರ್ಷಶ್ಚ. ಈ ಆತ್ಮನೇ ಒಂದು ಕಡೆಗೆ ಉಪಾಧಿ ಸಹಿತವಾಗಿ ಹರ್ಷಿತನಾದಂತೆಯೂ, ಇನ್ನೊಂದು ಕಡೆಗೆ ಉಪಾಧಿ ಸಹಿತನಾಗಿ ಅವನು ದುಃಖಿತನಾದಂತೆಯೂ ಕಂಡುಬರ್ತಾನೆ. ಅಂತೆ ಅಸ್ದು ಇದೇ ಆತ್ಮನೇ. ಅತಃ ಇವನನ್ನು ಜ್ಞಾತುಂ ಅಶಕ್ಯತ್ವಾತ್, ಇವನನ್ನು ಸ್ಪಷ್ಟವಾಗಿ ಕಂಡುಕೊಂಬುದು ಕಷ್ಟ. ಆದರೆ ಯಾರು ಹರ್ಷ ಶೋಕಗಳನ್ನು ಒಂದೇ ಭಾವದಲ್ಲಿ ಸ್ವೀಕರಿಸುವಂತಹ ಸಾಧನೆಯನ್ನು ಮಾಡಿದ್ದಾರೋ, ಕಹ ತಂ ಮದ ಅಮದಂ ದೇವಂ ಮದ ಅನ್ಯ ಜ್ಞಾತಮರ್ಹತಿ. ಹಾಗಾಗಿ ಇಂತಹ ಮದ ಅಮದರಹಿತಾದ ನನ್ನನ್ನು ಯಾರು ತಾನೇ ಗುರುತಿಸಿ ಸಾಧ್ಯ ಅಂತ ಕೇಳಿದ್ದಾದರೆ, ಅಸ್ಮದಾದೇಹೇ ಏವ, ನನ್ನಂತೆಯೇ ಅವರು ಕೂಡ ಸೂಕ್ಷ್ಮ ಬುದ್ಧೇಹೇ, ಅವ್ರ ಬುದ್ಧಿ ಆಗಿರಬೇಕು, ಸೂಕ್ಷ್ಮ ಬುದ್ಧಿ ಆಗಿರಬೇಕು. ಸ್ಥೂಲ ಬುದ್ಧಿ ಅವರಿಗೆ ಗೊತ್ತಾಗೋದಿಲ್ಲ. ಸ್ಥೂಲ ಬುದ್ಧಿ ಅಂದ್ರೇನು? ಸಿಕ್ತು, ಹಾ ಹಾ ಹಾ, ಸಿಗಲಿಲ್ಲ, ಹೋ ಹೋ ಹೋ, ಇದು ಇದು ಇದು ಸೂಕ್ಷ್ಮ ಬುದ್ಧಿ ಅಲ್ಲ. ಇದು ಸೂಕ್ಷ್ಮ ಬುದ್ಧಿ ಆಗಿರಬೇಕು, ನನ್ನ ಹಾಗೆ ಇರಬೇಕು ಅಂತ ಹೇಳ್ತಾನೆ ಅವನು. ಯಮ ಏನು ಹೇಳ್ತಾನೆ? ನನ್ನ ಹಾಗೆ ಇರಬೇಕು. ನನ್ನ ಹಾಗೆ ಅಂದ್ರೆ ಏನು? ಅಸ್ಮದಾದೇಹಿ ಇವ ಸೂಕ್ಷ್ಮ ಬುದ್ಧಿಹಿ ಪಂಡಿತಸ್ಯ ಸುವಿಜ್ಞೇಯ ಅಯಮಾತ್ಮ. ಅವರಿಗೆ ಈ ಆತ್ಮನ ಚೆನ್ನಾಗಿ ತಿಳಿದಕ್ಕೆ ಸಾಧ್ಯ. ಸ್ಥಿತಿ ಗತಿ ನಿತ್ಯ ಅನಿತ್ಯಾದಿ ವಿರುದ್ಧ ಅನೇಕ ಧರ್ಮ ಉಪಾಧಿಕತ್ವಾದ ಜೀವನದಲ್ಲಿ ಇವೆಲ್ಲವೂ ನಮಗೆ ವಿರುದ್ಧ ಧರ್ಮಗಳಿಂದ ಕೂಡಿದಂಥ ಉಪಾಧಿಗಳು ಕಂಡುಬರ್ತವೆ. ಏನು ವಿರುದ್ಧ ಧರ್ಮಗಳು? ನಿತ್ಯ ಅನಿತ್ಯ, ಹೌದೋ, ನಿತ್ಯ ಅನಿತ್ಯ, ಸ್ಥಿತಿ ಗತಿ, ಇವೆಲ್ಲ ವಿರುದ್ಧ ಧರ್ಮಗಳು. ಅನೇಕ ಧರ್ಮ ಉಪಾಧಿಕತ್ವಾದ ವಿರುದ್ಧ ಧರ್ಮ ಇದೇ ರೀತಿಯಾಗಿ ವಿಶ್ವರೂಪ ಜಗತ್ತೆಲ್ಲವೂ ಇದೇ ರೀತಿಯಾಗಿ ತುಂಬಿಕೊಂಡಿದೆ. ವಿಶ್ವರೂಪ ಇವ ಚಿಂತಾಮಣಿವತ ಅವಭಾಸತೆ, ಅವು ಆಕರ್ಷಣೀಯವಾಗಿ ಅವ್ರನ್ನ ಸೆಳೀತಾ ಇರ್ತವೆ. ಎಲ್ಲೆಲ್ಲಿಯೂ ತುಂಬಿಕೊಂಡಿವೆ. ಯಾವ ಎಲ್ಲೆಲ್ಲಿ ತುಂಬಿಕೊಂಡಿವೆ? ಸ್ಥಿತಿ ಗತಿ ವಿರುದ್ಧ ಧರ್ಮಗಳು. ಅತಃ ದುರ್ವಿಜ್ಞೇಯತ್ವ ದರ್ಶಯತಿ ಕಹ ತಂ ಮದನ್ಯ ಜ್ಞಾತುಮರ್ಹತಿ. ನನ್ನಂತೆಯೇ ಇದ್ದವರನ್ನು ಹೊರತುಪಡಿಸಿ ಬೇರೆ ಎಲ್ಲರಿಗೂ ಅದು ಅತ್ಯಂತ ಕಷ್ಟದಿಂದ ತಿಳಿಯುವ ಸಾಧ್ಯತೆ. ಹೇಗೆ ತಾನೇ ನನ್ನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ? ಅವರಿಂದ ನನ್ನಂತೆಯೇ ಇರಬೇಕು. ಇಲ್ಲದೆ ಹೋದವರು ಹೇಗೆ ನನ್ನನ್ನು ಗುರುತಿಸಲು ಸಾಧ್ಯ? ಕರುಣಾನಾಂ ಉಪಶಮಃ ಶಯನಂ, ಕರುಣಾನಾಂ ಉಪಶಮಃ ಶಯನಂ. ಕರುಣ ಅಲ್ಲದ ಕರಣ, ಈ ಯಾಕೆ ಕರುಣ ಇಲ್ಲ ಬಂತ ಬಂದ? ಕರುಣ ನಾಮ ಮಾಡಿಕೊಡ್ರಿ, ಅದು ರು ಅಲ್ಲಮ್ಮ, ರ ಅದು ಅದು ಅದು ಸರಿಯಾದ ಅರ್ಥವನ್ನು ತೋರಿಸ್ತದೆ. ರೂ ಬೇಡ, ಕಾರಣ ಓಕೆ, ಕರಣ ಓಕೆ. ವಿಷಯಾದಿಗಳ ಅನುಭವಕ್ಕೆ ಕಾರಣಗಳು ಯಾವುವೋ ಅವುಗಳನ್ನು ಕಾರಣ ಅಂತ ಕರೀತಾರೆ. ಹೌದು, ಹೇಳಿ ನೋಡೋಣ. ವಿಷಯಾದಿಗಳನ್ನ ಹತ್ಕೊಳ್ಳಿಕ್ಕೆ ಕಾರಣ ಯಾವುವು? ಇಂದ್ರಿಯಗಳು, ಹೌದು. ಆ ಇಂದ್ರಿಯಗಳನ್ನು ಕರಣ ಅಂತಲೂ ಕರೀತಾರೆ. ಇಂದ್ರಿಯಗಳನ್ನು ಕರಣ ಅಂತ ಕರೀತಾರೆ. ಸೊ ಉಪಕರಣಗಳು, ಕರಣ ಅಂದ್ರೇನು? ಉಪಕರಣ, ಕಣ್ಣು, ಕಿವಿ, ಮೂಗು, ನಾಲಿಗೆ ಇತ್ಯಾದಿ ಉಪಕರಣಗಳು. ಇತ್ಯಾದಿ ಅಂದರೆ ನಿಮ್ಮ ಸಾವಿರಾರು ಅವ ಅಂತ ತಿಳ್ಕೊಬೇಡ್ರಿ. ಕಣ್ಣು ಇತ್ಯಾದಿ ಅಂದ್ರೆ ಸಾಕು, ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಚೆ ಇತ್ಯಾದಿ ಅದು ಇರುವ ಇದು. ಮತ್ತೆ ನಿನ್ನ ಇತ್ಯಾದಿ ತರ್ತೀನಿ. ಕರ್ಣಾನ ಉಪಶಮಃ ಶಯನಂ, ಅವುಗಳನ್ನು ವಾಪಸ್ ತೊಗೊಂಬಿಟ್ಟು ಅಂತ ಕೂಡೇ ಅದಕ್ಕೇನಂತ ಕರೀತಾರೆ? ಶಯನಂ. ನಿದ್ರೆ ಅಂತ ಯಾವುದಕ್ಕೆ ಕರೀತಾರೆ? ನಿದ್ರೆಯಲ್ಲಿ ಎಷ್ಟು ಸೊಳ್ಳೆ ಕಚ್ಚಿದ್ದೆವು ಅಂತ ಯಾರು ಹೇಳಿಕ್ ಸಾಧ್ಯ? ಹಾ ಇಲ್ಲಂದ, ಹಾ ಇದು ನಿದ್ರೆಯಲ್ಲಿ ಕಚ್ಚಿದ್ದಲ್ಲ, ಇದು ಎಚ್ಚರ ಆದಮೇಲೆ ಎಲ್ಲಿ ಉರಿತಾ ಇದೆ ಅಂತ ಅಷ್ಟೇ. ಹ್ಞೂ, ಹೇಳ್ರಿ. ಹಾಗಿದ್ರೆ ಏನು? ಕರಣಗಳು ಉಪಶಮನವಾದಾಗ ಅದಕ್ಕೆ ನಿದ್ರೆ ಅಂತ ಕರೀತು. ಕರಣಗಳು ಉಪಶಮನವಾಗಬೇಕು. ಉಪಶಮನ ಅಂದರೆ ನಿವೃತ್ತ ಅಂತ ಅರ್ಥ. ಅದು ಕರ್ಣಾನ ಉಪಶಮಃ ಶಯನಂ. ಕರ್ಣಜನಿತಸ್ಯ ಏಕದೇಶ ವಿಜ್ಞಾನಸ್ಯ ಉಪಶಮಃ ಶಯಾನಸ್ಯ ಭವತಿ. ಹೌದೋ, ಕರ್ಣಜನಿತ ಏಕದೇಶ ವಿಜ್ಞಾನಸ್ಯ ಅಂದರೆ ಆತ್ಮಜ್ಞಾನ. ಏಕದೇಶ ಅಂದರೆ ಆತ್ಮಜ್ಞಾನ. ಆತ್ಮಜ್ಞಾನದಲ್ಲಿ ಕರ್ಣಜನಿತವಾದಂತಹ ಯಾವ ವಿಷಯಗಳು ಇಲ್ಲ ಅಂದರೆ ಇಂದ್ರಿಯಗಳಿಂದ ಜನಿತವಾದಂಥ ಯಾವ ವಿಷಯವು ಅಲ್ಲಿ ಇಲ್ಲ. ಏಕದೇಶ ವಿಜ್ಞಾನಸ್ಯ ಅಲ್ಲಿ ಉಪಶಮ ಶಯಾನಸ್ಯ ಭವತಿ. ಆ ಉಪಶಮನವಾದ ಸ್ಥಿತಿಯನ್ನು ಮಲಗೋದು ಅಂತ ಕರೀತಾರೆ, ನಿದ್ರಿಸೋದು ಅಂತ ಕರೀತಾರೆ. ಯದಾಚ ಏವಂ ಕೇವಲ ಸಾಮಾನ್ಯ ವಿಜ್ಞಾನತ್ವಾದ ಸರ್ವತಃ ಯಾತೀವ. ಅವುಗಳೆಲ್ಲವೂ ರಹಿತವಾದಾಗೂ ಕೂಡ ಆತ್ಮನು ಹಾಗೆ ಇದ್ದಾನೆ. ಯದಾಚ ಏವಂ ಈ ಆತ್ಮ ಕೇವಲ ಮಾತ್ರ ಸಾಮಾನ್ಯ ವಿಜ್ಞಾನತ್ವಾದ, ಅವನು ಸದಾಕಾಲವೂ ಬೆಳಕಿನ ರೂಪ ಅಂದರೆ ಅರಿವಿನ ರೂಪದಲ್ಲಿ ಇದ್ದೇ ಇದ್ದಾನೆ. ಹಾಂ, ಕೇವಲ ಸಾಮಾನ್ಯ ವಿಜ್ಞಾನತ್ವಾದ ಸರ್ವತಃ, ಅವನು ಸದಾಕಾಲವಲ್ಲಿ ಇದ್ದರಿಂದಾಗಿ ಇವೆಲ್ಲವನ್ನೂ ನಿದ್ರೆಯಂತೆ ಎಲ್ಲವನ್ನು ಬಿಟ್ಟುಕೊಟ್ಟಾಗಿಯೂ ಅವನು ತನ್ನನ್ನು ತಾನು ಬಿಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಅವನು ಇದ್ದೇ ಇದ್ದಾನೆ. ಸರ್ವತಃ ಯಾತೀವ, ಅವನೇ ಎಲ್ಲೆಲ್ಲಿಯೂ ಎಚ್ಚರಾದಾಗೂ ತಾನೇ ಎಚ್ಚರಾದ ಅಂತ ಅನ್ನಿಸ್ತದೆ, ನಿದ್ರೆ ಹೋದಾಗ ತಾನೇ ನಿದ್ರೆ ಹೋದ ಅಂತ ಅನ್ನಿಸ್ತದೆ, ಎಲ್ಲೆಲ್ಲಿಯೂ ತಾನೇ ಇದ್ದೀನಿ ಅಂತ ಅನ್ನಿಸ್ತದೆ ಅವನಿಗೆ. ಯದಾ ವಿಶೇಷ ವಿಜ್ಞಾನ ವಿಜ್ಞಾನಸ್ಥಃ, ಯದಾ ವಿಶೇಷ ವಿಜ್ಞಾನಸ್ಥಃ ಸ್ವೇನ ರೂಪೇಣ ಸ್ಥಿತಃ ಏವ ಸನ್ ಮನ ಆದಿಗತಿಷು ತತ್ ಉಪಾಧಿಕತ್ವಾತ್ ದೂರಂ ವ್ರಜತಿ ಇವ ಸ ಚ ಇಹ ಏವ ವರ್ತತೆ. ಯದಾ ಏವಂ ಯದಾ ವಿಶೇಷ ವಿಜ್ಞಾನಸ್ಥಃ ಅಂದ್ರೇನು, ಕೇವಲ ಚೈತನ್ಯ ಸ್ವರೂಪನೇ ಆದಂತಹ ತನ್ನ ಸ್ವರೂಪವೇ ಸ್ವೇನ ರೂಪೇಣ ಸ್ಥಿತ ಇವ, ತಾನು ತನ್ನ ಸ್ವರೂಪದಿಂದ ಕೇವಲ ಚೈತನ್ಯವೇ ಆಗಿ ಇದ್ದಾನೆ ಅಂದಾಗ್ಯೂ ಏನಾಗ್ತದೆ, ಮನ ಇತ್ಯಾದಿಗಳ ಉಪಾಧಿಗಳಿಂದಾಗಿ ಗತಿಷು ತಿರುಗಾಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಆ ವೃತ್ತಿಗಳಲ್ಲಿ ಏನು ಮಾಡ್ತಾರೆ, ಈಜಾಡ್ತಾ ಇದ್ದಾನೆ ಅಂತ ನಮಗೆ ಕಂಡು ಬರ್ತದೆ. ತದ್ ಉಪಾಧಿಕತ್ವಾತ್ ಆ ಉಪಾಧಿಗಳಿಂದ ಸಹಿತವಾಗಿ ವಾಚಿಕವಾಗಿದ್ದಾಗ ಮಾತಾಡ್ತಾ ಇದ್ದಾನೆ, ಮಾನಸಿಕವಾಗಿದ್ದಾಗ ದುಃಖಿ ಸುಖಿ ಆಗಿದ್ದಾನೆ. ಯಾವಾಗ ಯಾವಾಗ ಯಾವ್ಯಾವ ಉಪಾಧಿಗಳು ಆವಾಗ ಆವಾಗ ಆ ಉಪಾಧಿಗಳಂತೆ ಕಾಣ್ತಾನೆ, ಹೌದಲ್ಲ? ಯಾವಾಗ ಒಂದು ಸ್ಫಟಿಕ ಲಿಂಗವನ್ನು ತಂದು ಕೇಸರಿ ಬಟ್ಟೆ ಮಧ್ಯದಲ್ಲಿ ಇಡ್ತೀರಿ, ಆ ಲಿಂಗ ಹೇಗೆ ಕಾಣಿಸ್ತದೆ? ಅಷ್ಟೇ ಕೇಸರಿ ಆಗಿಬಿಟ್ಟದೆಯೋ ಇಲ್ಲ, ಆದಂತೆ. ಹಾಗೆ ಇವನು ತಿರುಗಾಡಿದಂತೆ, ಹೋದಂತೆ, ಬಂದಂತೆ, ಮಾತಾಡಿದಂತೆ, ಕೆಲಸ ಮಾಡಿದಂತೆ, ಕ್ರಿಯಾ ಮಾಡಿದಂತೆ, ಕರ್ಮ ಮಾಡಿದಂತೆ, ತದ ಉಪಾಧಿಕತ್ವಾದ ದೂರಂ ವ್ರಜತೀವ, ದೂರವರೆಗೂ ಅವನು ಹೋಗ್ತಾನೆ. ಸ ಚ ಇಹ ಇವ ವರ್ತತೆ, ಅವನು ನೋಡಿದರೆ ಇಲ್ಲೇ ಇರ್ತಾನೆ. ಎಲ್ಲೋ ಹೋಗಿದ್ದಾನೆ ಅಂತ ಹೇಳುವವನು ಕೂಡ ಅಲ್ಲೇ ಇದ್ದಾನೆ. ಏನೆಲ್ಲ ಕೊಟ್ಟುಬಿಟ್ಟೇನೆ ಅಂತ ಹೇಳಿದ್ರು ಕೂಡ ಅವನಿಗೆ ಏನೂ ಕೊಟ್ಟಿಲ್ಲ, ಅಲ್ಲೇ ಇದ್ದಾನೆ. ನನಗೆಲ್ಲವೂ ಸಿಕ್ಕಿಬಿಟ್ಟಿದೆ ಅಂತಾನೆ, ಅವನಿಗೇನೂ ಸಿಕ್ಕಿಲ್ಲ, ಅವನಲ್ಲೇ ಇದ್ದಾನೆ. ಕಳ್ಕೊಂಬೋದು ಏನಿಲ್ಲ, ಪಡ್ಕೊಂಬೋದೂ ಇಲ್ಲ, ಹೋಗೋದು ಇಲ್ಲ, ಹೋದವರು ಬರೋದು ಇಲ್ಲ, ಇರ್ಬೋದು ಹೇಗಿದೆಯೋ ಹಾಗೆ ಇದೆ. ಆ ಆತ್ಮನೇ ತಾನು ಎನ್ನುವುದನ್ನು ಅವನು ಸ್ಪಷ್ಟ ಮಾಡಿಕೊಂಡಿರುತ್ತಾನೆ. ಹೇ ನಚಿಕೇತ, ನಿಂಗೆ ತಿಳ್ಕೋಬೇಕಾದಂತ ಆತ್ಮವಿದ್ಯೆ ಇದೆ ಅಲ್ವೇ ಅಂತ, ಹೌದು. ಅದ್ರ ಗುಟ್ಟು ಏನು ಅಂತಂದರೆ, ಶೋಕ ಮೋಹಗಳಿಂದ ಮುಕ್ತನಾಗಿರುತ್ತಾನೆ. ಶೋಕಾದಿಗಳಿಂದ ಏನಾಗಿರ್ತಾನೆ, ಮುಕ್ತ. ಅದನ್ನು ಮುಂದೆ ತಿಳಿಸಿದ. ಓಕೆ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.